fare sulle scelte da comporti di banca medica di prodotti. La nostra scuola deve andare nel cambio perché la nostra parte deve sbagliare su. La nostra scuola deve andare sul cappello e deve andare a comporti di banca medica. ಅವರಿಗೆ ನಾವು ಕಾಣ್ತೇವೆ ಸೂಕ್ಷ್ಮ ಶಕ್ತಿ ಸೂಕ್ಷ್ಮ ಸೂರ್ಯಚರಿತ ಕಾಲ, ಸೂರ್ಯಚರಿತವನ್ನು ಸೃಷ್ಟಿಸಿದ ಕಾಲ. ಸೂಕ್ಷ್ಮವಾದ ಕಟ್ಟಿಗೆ ಸೂರವಾದ ರೂಪ ಕಾಣುತ್ತೆ, ಸೂರವಾದ ಕಟ್ಟಿಗೆ ಸೂಕ್ಷ್ಮವಾದ ರೂಪ ಕಾಣುತ್ತೆ. ಹಾಗಾಗಿ ಆ ಮೃತನಾದ ಶಿವಾನವನ್ನು ನೋಡ್ಬೋದು. ದರ್ಶನ ಎಲ್ಲ ಬಂದು ಇವರು ಯಾರ್ಯಾರು ಸೂರ್ಯಚರಿತವನ್ನು ಕಲಿಸಿಕೊಂಡು ಭೂಮಿಯಿಂದ ಬಂದು ಹೋಗ್ತಾರೆ ಅವರನ್ನ ಮತ್ತೆ ಕಲಿಸಬೇಕು ಅಂತ ಬಯಸಿದ್ರು ಕೂಡ ನಾವು ನಮಗೆ ಕಾಣಲಿಕ್ಕೆ ಸಾಧ್ಯವಾದ ಸ್ಥೂಲವಾದಂಥದ್ದು. ಗ್ರಾಸ್ನಲ್ಲಿ ಆದ್ದರಿಂದ ಸೂಕ್ಷ್ಮದಿಂದ ಹೊರತು ಬರುವಂತಹ ಸೂಕ್ಷ್ಮ ಜೀವಿಗಳನ್ನ ನಾವು ಸಂಸಾರಾವಸ್ಥೆಯಲ್ಲಿ ನೋಡಲು ಸಾಧ್ಯ. ಮುಕ್ತಾವಸ್ಥೆ ಎಂದರೆ ಅದಕ್ಕೆ ಆವರಣವಾಗಿರ್ತಕ್ಕಂಥ ಜ್ಞಾನದ ಪರದೆಯಾಗಿರತಕ್ಕಂಥ ಈ ಸೂರ್ಯಶರೀರ ಹೊರತಾಗಿದೆ. ಆದರೆ ಮತ್ತೆ ಸೂರ್ಯಶರೀರ ಎಲ್ಲೂ ಬರುವ ಸಾಧ್ಯತೆ ಇಲ್ಲದ ಸ್ಥಿತಿಗೆ ತಲುಪಿದ್ದಾರೆ. ಪುನಃಜನ್ಮದಿಂದ ಜನ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ಅವರು ಅತ್ಯಂತ ಸೂಕ್ಷ್ಮವಾದ ಸ್ಥಿತಿಯಲ್ಲಿದ್ದಾರೆ. ಹಾಗೆ ಅವರಿಗೆ ಯಾರು ತಡೆಗಳಿಲ್ಲ. ಅವರು ಭಗವಂತ ಇಚ್ಛೆ ಅನುಗುಣವಾದ ಒಂದು ಇಚ್ಛೆಗೆ ಅನುಗುಣಿಸಿದೆ ಅವರು ಬಯಸಿದ್ದನ್ನು ಕಾಣಬಹುದು. ಅಷ್ಟೇ ಅಲ್ಲ ಅಂತ ಸರ್ವಂತ ಅಂತ ಅವರು ಏನೇ ಜಾಗೃತಿಯಿಂದ ಭಗವಂತನನ್ನು ಧ್ಯಾನ ಮಾಡಿ ಇಲ್ಲಿಯೇ ಭೂಮಿಯಲ್ಲೇ ಸಾಧ್ಯ ಅಂತ ವಿಶಿಷ್ಟ ಶಕ್ತಿ ಪಡೆದರು. ಆದರೆ ಅದು ವಿಶಿಷ್ಟ ಶಕ್ತಿ ಪಡೆದ ವಿಶಿಷ್ಟ ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಅದೇ ಆಗಲಿಲ್ಲ. ಪ್ರತಿಯೊಬ್ಬರಿಗೂ ಸಮಾಧಿ ಎಲ್ಲವನ್ನು ಪಡೆಯಬಲ್ಲರು. ಅವರಿಗೆ ಯಾವ ಪ್ರತಿಬಂಧಕವೂ ಬಾಧಕವೂ ಇಲ್ಲ. ಆ ಸ್ಥಿತಿಯಲ್ಲಿ ಅವರೆಲ್ಲವನ್ನು ಪಡೆಯುತ್ತಾರೆ. ಹೇಗೆ ಎಂದರೆ ಅದಕ್ಕೆ ಒಂದು ಸುಂದರವಾದಂತಹ ದೃಷ್ಟಾಂತ ಕೊಡುತ್ತೆ. ಕ್ಷೇತ್ರಜ್ಞ ಒಂದು ಗದ್ದೆಯಲ್ಲಿ ಅವರು ಬಯಸುತ್ತಿದ್ದೇ ಇರುವುದಿಲ್ಲ. ಯಾಕೆಂದ್ರೆ ಭಗವಂತನು ಗೊತ್ತಿಲ್ಲದಂತೆ ಯಾರನ್ನು ನನಗಿಂತ ಒಂದು ರೂಪಾಯಿ ನೋಟ್ ಹಾಕಿದ್ರು ನಾನು ನನ್ನ ಕಾರ್ಯಕ್ಕೆ ಹಾಕೊಂಡು ಬರ್ತಿದ್ದೇನೆ ತಿಳ್ಕೊಂಡ್ರೆ ನನ್ನದು ಮೂರು ರೂಪಾಯಿ ಇಲ್ಲ ಅಂತ ನನ್ನಲ್ಲಿ ನಾಲ್ಕು ಪೈಸೆ ಇಲ್ಲ ಅಂತ ನನ್ನ ಗೊತ್ತಿಲ್ಲದೆ ಯಾರು ಹಾಕಿದ್ರು ಆ ಮೂರು ರೂಪಾಯಿ ನನಗೆ ಸಿಕ್ಕಿದ್ರೆ ಇದ್ದರೂ ನಾನು ಮೂರು ರೂಪಾಯಿ ಅದಕ್ಕೆ ಅದಕ್ಕೆ ನನ್ನ ಗೊತ್ತಿತ್ತು ಹಾಗೆ ಭಗವಂತ ಇದ್ದಾನೆ ಇದ್ದಾಗ ಗೊತ್ತಿಲ್ಲದೆ ನನ್ನ ಬಾರಿಗೆ ಇಲ್ಲ ಎಂಬುದು ಇವಾಗ ಒಂದು ನಾವು ಮನುಷ್ಯನಿಗೆ ಹಂಚಿದ್ದು ನನ್ನ ತಲೆಯಲ್ಲಿ ಹೋಗ್ತಾ ಇರ್ತಾರೆ ಒಂದು ನಾವು ಹಂಚಿದ್ದೆವು ಅವರು ನೋಡ್ತಾರೆ ನೋಡಿದರೆ ಕಾಣಿಸು ಆಗ್ತಾರೆ ಅವಾಗ ನಾವು ಅಂತ ನೋಡಿದಾಗುತ್ತೆ ಅವರು ಮುಂದೆ ಹಂಚಿದ್ದನ್ನು ತಿಳ್ಕೊಳ್ತಾರೆ ವಿಷಯದ ಬದಲಿಗೆ ಇದು ವಿಚಿತ್ರ ಕಚ್ಚಿದ್ದು ನಾವು ಆದರೆ ನಾವು ಕಚ್ಚಿದ್ದು ಗೊತ್ತಿಲ್ಲದೆ ರಕ್ಷಣೆ ಬರುತ್ತೆ ಅವರು ಹೋಗ್ತಾರೆ ಒಂದು ಮುಂದೆ ಚುಚ್ಚಿದ್ದೆ ಅವನ ಬಗ್ಗೆ ನೋಡ್ತಾರೆ ನಾವು ಹೋಗ್ತಾರೆ ಕಚ್ಚಿದ್ದು ಬಂದು ಚುಚ್ಚಿದ್ದು ಬಂದು ಕಾವಲ್ಲ ನಾವು ಕಚ್ಚಿದ್ದನ್ನು ತಿಳ್ಕೊಳ್ತೇವೆ ವಿಷಯ ಹಾಗಾದ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಮಗುವು ತನ್ನ ಮಗುದಕ್ಕೆ ನನ್ನ ಪರಿಣಾಮ ನಾವು ಏನೋ ತಿಳ್ಕೊಂಡಿದ್ದೇವೆ ಏನು ಇದೆ ಅಂತ ಅದನ್ನ ಭಗವಂತ ಇದ್ದರೂ ಭಗವಂತ ಇದ್ದಾರೆ ಗೊತ್ತಿಲ್ಲದೆ ಇದ್ರೆ ಅದ್ರ ಕೆಲಸ ಆಗುವುದಿಲ್ಲ ಅದೇ ಮುಗಿದಾಗ ಸತ್ಯಕಾಲ ಹೀಗೆ ಇಲ್ಲ ಅಭಿ ಹೆಸರಿನಲ್ಲಿ ಸತ್ಯಕ್ರಮ ಅಭಿ ಹೆಸರಿನಲ್ಲಿ ವಿಹಿತ ಪ್ರಕೃತಿಯ ಉಪರಿ ಉಪರಿ ಸಂಚಾರಂತಹೇಯು ಸರ್ವಾಣ ಪ್ರಜಾಸತ್ಯ ಏತನ ಪರ್ವಂತಿ ಯಾಕೆ ಅನುಸರಿಸಿ ಪ್ರತ್ಯೂಢ ಯಾಕೆಂದರೆ ಅತ್ಯಾಚಾರದ ಹುಚ್ಚರು ಜ್ಞಾನವೇ ಕೆಲಸ ಮಾಡು ಜ್ಞಾನ ಇಲ್ಲದೆ ಇದ್ದರೆ ವಸ್ತು ಇದ್ದರೂ ಬೇರೆ ವಸ್ತು ಇಲ್ಲದವರಿಗೂ ಕೆಲಸ ಮಾಡುವುದು ವಸ್ತು ಅಲ್ಲ ಅವರ ಕಾರ್ಯದಿಂದ ಅಜ್ಞಾನದ ಹುಚ್ಚರವನ್ನು ಹೊಂದಿದೆ ಹಾಗಾಗಿ ಸತ್ಯಕಾಮಂತ ಕೆಲಸ ಇದ್ದರೆಲ್ಲೂ ಕೂಡ ಅವನು ಮುಟ್ಟಿಲ್ಲದಿದ್ದ ನಿಂತಾನೆ ಒಂದು ಸ್ವಲ್ಪ ಅಭ್ಯಾಸ ಇರುವುದರಿಂದ ನೋಡಿದ್ರೆ ಅವನು ಕೂಡ ಸದಾ ಈಶ ಎಲ್ಲಿದ್ದಾರೆ ಗುರುತಿರುವ ಕೂಡ ನಿದ್ರೆಯಲ್ಲಿ ಚಿಕ್ಕಲ್ಲಿ ನಿದ್ರೆಯಲ್ಲಿ ಬರುವಂತ ಚೆಲ್ಲದೇ ಇದ್ದರೆ ಅದು ಸದಾ ಈಶ ಆತ್ಮಾನದಿ ಅವರು ನಿದ್ರೆಯಲ್ಲೇ ಇದ್ದಾರೆ ಗುರುತಿನ ಕೆಲಸ ಕೂಡ ಹೋಗಬೇಕಾಗಿಲ್ಲ ನಮ್ಮ ಒಳಗೆ ನಿದ್ರೆ ಇದ್ದಾರೆ ಒಳ್ಳೆಯ ಒಂದು ಹೆಸರು ಅಂತ ಹೃದಯ ಅಂತ ನಮಗೆ ಹೃದಯ ಅಂದ್ರೆ ಹಾರ್ಟ್ ಅಂತ ತಿಳ್ಕೊಂಡಿದ್ದೆವು ಅಲ್ಲ ಹೆಚ್ಚು ಅಂದ್ರೆ ಹಾರ್ಟ್ ಹಯ ಅಂದ್ರೆ ಹಯ ಅಂದ್ರೆ ತುಂಬುವ ಹೆಚ್ಚು ಹಯ ಅಂದ್ರೆ ಹೃದಯದ ಹಾರ್ಟ್ ಹಾರ್ಟ್ ಇದ್ರೆ ಹಯ ಅಂದ್ರೆ ಇರುವವರು ಹೃದಯ ಅಂದ್ರೆ ಎದೆಯಲ್ಲಿ ಇರುವವರು ಅಂತ ನಮ್ಮ ಚಿಕ್ಕದಲ್ಲಿ ಇರುವವರೇ ಹೃದಯ ಅವರು ಹೆಸರು ಹೃದಯ ಹೃದಯ ಅಂದ್ರೆ ಚಿಕ್ಕ ಅಲ್ಲ ಚಿಕ್ಕದಲ್ಲಿರುವವರು ಅಂತ ಯಾಕೆಂದ್ರೆ ಹೃದಯ ಅಯಂ ಹೃದಯದಲ್ಲಿ ಅಯಂ ಹೃದಯ ನಾಮಕರಾಗಿ ನಮ್ಮ ಸತ್ಕರ್ಮದಲ್ಲಿದ್ದಾರೆ ನಾವು ಹೇಳ್ತೇವೆ ಸತ್ಕರ್ಮದಲ್ಲಿ ವಾಸಿ ವಾಸಿಯು ಸಂದರ್ಶನವನ್ನು ಶಬ್ದ ಒಂದು ಇಷ್ಟದನ್ನ ಅರಿತು ಹೋಗುವುದಿಲ್ಲ ಅವರ ಅವರು ಹೃದಯದಲ್ಲಿ ಇದ್ದಾರಪ್ಪ ಅವರ ಹೆಸರು ಹೃದಯ ಅಂತ ಅವನಿರೋದ್ರಿಂದ ಹೃದಯಕ್ಕೂ ಹೃದಯ ಅಂತ ನಿಜವಾಗಿದ್ದು ಅವನ ಹೆಸರು ಅದನ್ನು ಗಟ್ಟಿ ಮಾಡಿಕೋ ನಿನ್ನ ಹೃದಯದಲ್ಲೇ ಇದ್ದಾರೆ ನಿರಂತರವಾಗಿ ನಿರಂತರ ಸದಾಕಾಲವೂ ಭಗವಂತನನ್ನು ಹೃದಯ ನಾಮಕರಣ ಹೃದಯದಲ್ಲಿದ್ದಾರೆ ಎಂತ ನಿರಂತರವಾಗಿ ತಿಳಿದು ಉಪಾಸನೆ ಮಾಡಿದವ ಸ್ವಂತ ಲೋಕವಿದ್ದಿ ಮೋಕ್ಷ ಆಗುತ್ತೆ ಅಂತ ಅಲ್ಲ ಮೋಕ್ಷ ಸಾಧನೆಯ ಇದು ಒಂದು Thank you. ಎಲ್ಲ ಅವರು ದೊಡ್ಡ ವಸ್ತು ಇಲ್ಲ, ಅವರಿಗೆ ಸಮಾನವಾದ ವಸ್ತು ಇಲ್ಲ.